ನಾನು ಸಿಡಿದಾಗ ಬಾಬಾ ಪಪ್ಪ ನವಿಲಂತೆ ನಾನು ಕುಣಿದಾಗ ಬಾಬಾ ಬಾಬಾ ಮುಗಿದಂತೆ ಕಾಲ ನಿನಗೀಗ ಬಾಬಾ ಬಾಬಾ ನನ್ನ ನನ್ನ ಮಾತಿರುವ ಶೂಲಗಳು ತಗದು ತಗದು ತಗದು ತಗದು ತಗದು ತದ ನನಗಿಂದು ವಿಷಾದ ವಿಷಾದ ವಿಷಾದ ನಿನಗಿಂದು ಲೆಕ್ಕ ಮುಗಿದಾಗ ಕಾಲ ಬಂದಾಗ ಯಾರೋ ಮರಳೆ ನಿಂತಾಗ ವಿನೋದ ವಿನೋದ ವಿನೋದ ನನಗಿಂದು ವಿಷಾದ ವಿಷಾದ ವಿಷಾದ ನಿನಗಿಂದು ಲೆಕ್ಕ ಮುಗಿದಾಗ ಕಾಲ ಬಂದಾಗ ನಾನು ಒಲಿದಾಗ ಬಾಬಾ ಪಪ್ಪ ಸಿರಿಯಂತೆ ನಾನು ಸಿರಿದಾಗ ಬಾಬಾ ಪಪ್ಪ ನವಿಲಂತೆ ನಾನು ಕುಣಿದಾಗ ಬಾಬಾ ಬಾಬಾ ಪಪ್ಪ ಮುಗಿದಂತೆ ಕಾಲ ನಿನಗೀಗ ಬಾಬಾ ಬಾಬಾ ನನ್ನ ನೂರು ಬಾಣಗಳು ನನ್ನ ಮಾತಲ್ಲ ಇರುವ ಶೂಲಗಳು ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹರಿ ಹೆಜ್ಜೆಗೆ ನೀನು ಓಡುವೆ, ಬಲೆಯನು ತಂದು ಬೀಸುವೆ, ಎಲ್ಲೇ ಹೋಗು ಅಲ್ಲೇ ನಿನ್ನ ನಾನು ಹಿಡಿಯುವೆ, ಎಲ್ಲೇ ಹೋಗು ಅಲ್ಲೇ ನಿನ್ನ ನಾನು ಹಿಡಿಯುವೆ. Ah!